ಆನಂದ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಈ ಪರಿಮಹಿಮೆಯ ತಿಳಿಯೋದೆ ಆನಂದ ಈ ಪರಿಮಹಿಮೆಯ ತಿಳಿಯೋದೆ ಆನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಮಂಗಲ ಮಹಿಮೆಯ ಪುರಂದರ ವಿಠಲ ಮಂಗಲ ಮಹಿಮೆಯ ಪುರಂದರ ವಿಠಲ ಹಿಂಗದೆ ದಾಸರ ಸಲಹೋದೆ ಆನಂದ ಮಂಗಲ ಮಹಿಮೆಯ ಪುರಂದರ ವಿಠಲ ಹಿಂಗದೆ ದಾಸರ ಸಲಹೋದೆ ಆನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನಾನಂದ ಗೋವಿಂದ ಗೋವಿಂದ ಗೋವಿಂದ ನಿನ್ನಾನಂದ ಬಿಡಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರೆ ಬಂಗಾರ ಬಿಡಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರೆ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ಬಿಡಬಾರೆ ಬಂಗಾರ ಬಿಡಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರೆ ಬಂಗಾರ ಬಿಡಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರೆ ಸುತ್ತ ಇದೆ ತನವೆಂಬ ಮುಖದಲ್ಲಿ ಕುಂಕುಮದ ಕಸ್ತೂರಿಯ ಬೊಟ್ಟ ನೀಡೆ, ನಿನ್ನ ಹಣೆಗೆ ಕಸ್ತೂರಿಯ ಬೊಟ್ಟ ನೀಡೆ. ಹೆತ್ತವರ ಕುಲಕ್ಕೆ ಕುಂದು ಬಾರದ ಹಾಗೆ ಮುತ್ತಿನ ಮುಗುತಿಯ ನೀಡೆ, ನೀನು ಮುತ್ತಿನ ಮುಗುತಿಯ ನೀಡೆ. ಕರ್ತೃಪತಿಯ ಮಾತ ಮೀರಬಾರದು ಎಂಬ ಮುತ್ತಿನೊಲೆ ಕೊಪ್ಪ ನೀಡೆ, ನಿನ್ನ ಕಿವಿಗೆ ಮುತ್ತಿನೊಲೆ ಕೊಪ್ಪ ನೀಡೆ. ಹತ್ತು ಮಂದಿಯ ಕೈಲಿ ಹೌದೆನಿಸಿಕೊಂಬ, ಹತ್ತು ಮಂದಿಯ ಕೈಲಿ ಹೌದೆನಿಸಿಕೊಂಬ, ಮಸ್ತಕ ಮಕುಟ ಬಿಡೆ ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ, ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ. ಅರೆಗಳಿಗೆ ಪತಿಯ ಅಗಲಬಾರದು ಎಂಬ ಅಚ್ಚ ಮಂಗಳ ಸೂತ್ರ ಕಟ್ಟೆ, ನಿನ್ನ ಕೊರಳಿಗೆ ಅಚ್ಚ ಮಂಗಳ ಸೂತ್ರ ಕಟ್ಟೆ. ಪರಪುರುಷನು ನಿನ್ನ ಪಡೆದ ತಂದೆ ಎಂಬ ಪದಕ ಸರವ ಹಾಕೆ, ಪದಕ ಸರವ ಹಾಕೆ. ಕರೆದೊಬ್ಬರಿಗೆ ಅನ್ನವಿಕ್ಕುವೆನೆಂಬ ಹರಡಿ ಕಂಕಣವ ನೀಡೆ, ನಿನ್ನ ಕೈಗೆ ಹರಡಿ ಕಂಕಣವ ನೀಡೆ. ನೆರೆಹೊರೆಯವರೆಲ್ಲ ಸರಿ ಸರಿ ಎಂಬಂತ, ನೆರೆಹೊರೆಯವರೆಲ್ಲ ಸರಿ ಸರಿ ಎಂಬಂತ, ಬಿರುದಿ ನೋಡಿ ಅಣವಿಡೆ ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ, ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ. ಹೊರಗೆ ಬಿಚ್ಚೆನೆಂಬ ಕಂಭಾವತಿಯ ನೇಮದ ಮಡಿಯ ನುಡೆ, ನಿನ್ನ ಮೈಗೆ ನೇಮದ ಮಡಿಯ ನುಡೆ. ಹೀನ ಗುಣವ ಬಿಟ್ಟು ಹಿತದಲ್ಲಿದ್ದೇನೆಂಬ ಹೆಚ್ಚಿನ ಕುಕ್ಕುಸ ತೊಡೆ, ಹೆಚ್ಚಿನ ಕುಕ್ಕುಸ ತೊಡೆ. ಜ್ಞಾನ ನಿಧಿಗಳಾದ ಗುರುಗಳ ಪಾದಕ್ಕೆ ಆನತಳಾಗಿ ಬಾಳೆ, ಆನತಳಾಗಿ ಬಾಳೆ. ಮೌನಿಗಳೊಡೆಯ ಶ್ರೀ ಪುರಂದರ ವಿಠಲ ವಿಠಲ, ಶ್ರೀ ಪುರಂದರ ವಿಠಲನ ಪ್ರೇಮ ಸೆರಗಲಿ ಕಟ್ಟೆ, ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ, ಬಂಗಾರ ಬಿಡಬಾರೆ ಒಪ್ಪುವ, ಬಂಗಾರ ಬಿಡಬಾರೆ. ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ಬಿಡಬಾರೆ, ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ, ಬಂಗಾರ ಬಿಡಬಾರೆ ನಿನಗೊಪ್ಪುವ, ಬಂಗಾರ ಬಿಡಬಾರೆ. ಉತ್ತಮರ ಸಂಗ ಎನಗಿತ್ತು ಸಲಹು, ಉತ್ತಮರ ಸಂಗ ಎನಗಿತ್ತು ಸಲಹು. ಚಿತ್ತ ಜನಕ ಸರ್ವೋತ್ತಮ ಮುಕುಂದ ಚಿತ್ತ ಜನಕ ಸರ್ವೋತ್ತಮ ಮುಕುಂದ ಉತ್ತಮರ ಸಂಗ ಎನಗಿತ್ತು ಸಲಹು ಉತ್ತಮರ ಸಂಗ ಎನಗಿತ್ತು ಸಲಹು ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆ ತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿಪರಿಯ ಪಾಪಗಳ ಮಾಡಲಾರೆ ಮರಣ ಜನನಗಳೆರಡು ಪರಿಹಾರ ಮಾಡಯ್ಯ ಮರಣ ಜನನಗಳೆರಡು ಪರಿಹಾರ ಮಾಡಯ್ಯ ಕರುಣಾ ಸಮುದ್ರ ಮುರವೈರಿ ಕೃಷ್ಣ ಕರುಣಾ ಸಮುದ್ರ ಮುರವೈರಿ ಕೃಷ್ಣ ಉತ್ತಮರ ಸಂಗ ಎನಗಿತ್ತು ಸಲಹು ಉತ್ತಮರ ಸಂಗ ಎನಗಿತ್ತು ಏನ ಪೆಡಲಿ ದೇವ ನಾ ಮಾಡಿದ ಕರ್ಮ ಏನ ಪೆಡಲಿ ದೇವನಾ ಮಾಡಿದ ಕರ್ಮ ನಾನಾ ವಿಚಿತ್ರವೈ ಶ್ರೀನಿವಾಸ ನಾನಾ ವಿಚಿತ್ರವೈ ಶ್ರೀನಿವಾಸ ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ ಹೀನ ಜನರೊಳಗಾಟ ಶ್ವಾನಾದಿಗಳ ಕೂಟ ಜ್ಞಾನವಂತನ ಮಾಡೋ ಜಾನಕಿ ರಮಣ ಜ್ಞಾನವಂತನ ಮಾಡೋ ಜಾನಕಿ ರಮಣ ಉತ್ತಮರ ಸಂಗ ಎನಗಿತ್ತು ಸಲಹು ಉತ್ತಮರ ಸಂಗ ಎನಗಿತ್ತು ಸಲಹು ನಿನ್ನ ನಂಬಿದ ಮೇಲೆ ಇನ್ನು ಭಯವ್ಯಾತಕೆ ಪನ್ನಗಾಧಿಪಶಯನ ಮನ್ನಿಸಯ್ಯ ನಿನ್ನ ನಂಬಿದ ಮೇಲೆ ಇನ್ನು ಭಯವ್ಯಾತಕೆ ಪನ್ನಗಾಧಿಪಶಯನ ಮನ್ನಿಸಯ್ಯ ಮುನ್ನ ಭಕುತರನೆಲ್ಲ ಚೆನ್ನಾಗಿ ಪಾಲಿಸಿದ ಮುನ್ನ ಭಕುತರನೆಲ್ಲ ಚೆನ್ನಾಗಿ ಪಾಲಿಸಿದ ಒಡೆಯ ರಂಗ ವಿಠಲ ವಿಠಲ ವಿಠಲ ಒಡೆಯ ರಂಗ ವಿಠಲ ಎನ್ನ ದೊರೆಯೇ ಒಡೆಯ ರಂಗ ವಿಠಲ ಎನ್ನ ದೊರೆಯೇ ಉತ್ತಮರ ಸಂಗ ಎನಗಿತ್ತು ಸಲಹು ಉತ್ತಮರ ಸಂಗ ಗಾಯನಗಿತ್ತು ಸರಹೋ ಚಿತ್ತ ಜನಕ ಸರ್ವೋತ್ತಮ ಮುಕುಂದ ಚಿತ್ತ ಜನಕ ಸರ್ವೋತ್ತಮ ಮುಕುಂದ ಉತ್ತಮರ ಸಂಗ ಎನಗಿತ್ತು ಸಲಹು ಉತ್ತಮರ ಸಂಗ ಎನಗಿತ್ತು ಸಲಹು ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ನರಸಿಂಹನ ಕಂಡೆನ ನರಸಿಂಹನ ಧಡ ಧಡ ಸಿಡಿಲು ಸಿಡಿಯ ಕಿಡಿ ಕಿಡಿಸೆ ನುಡಿ ಎಡಗಲೊಡನೆ ಮುಡಿಬಿಡಿದು ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯ ಕಿಡಿ ಕಿಡಿಸೆ ನುಡಿ ಎಡಗಲೊಡನೆ ಮುಡಿಬಿಡಿದು ಗಡಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರ್ ಹಿಡಿ ಹಿಡಿದು ಹಿರಣ್ಯಕನ ಕೊಡೆಯಲ್ಲಿ ಕೆಡಹಿದನ ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನ ನರಸಿಂಹನ ಕಂಡೆನ ಅಳಿಸಿ ಅರಿ ಶಿರವ ಸರ ಸರ ಸೀಳಿ ಪರಿ ಪರಿಯಲಿ ಚರ್ಮ ಎಳೆದೆಳೆದು ಎಲುಬು ಉರದೊಳಪ್ಪಳಿಸಿ ಅರಿ ಶಿರವ ಸರ ಸರ ಸೀಳಿ ಪರಿ ಪರಿಯಲಿ ಚರ್ಮ ಎಳೆದೆಳೆದು ಎಲುಬು ನರ ನರವನ್ನು ತೆಗೆದು ನಿರ್ಗಲಿತ ಶೋಣಿತ ಸುರಿಯ ನರವನ್ನು ತೆಗೆದು ನಿರ್ಗಲಿತ ಶೋಣಿತ ಸುರಿಯ ಹರಿಹರಿದು ಕರುಳ ಕೊರಳೊಳಗೆ ಇಟ್ಟವನ ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉತ್ತಂಡ ನರಸಿಂಹನ ಕಂಡೆನ ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉತ್ತಂಡ ನರಸಿಂಹನ ಸುರರು ಹಾಯನಲು ಸುರರು ಹೂ ಮಳೆಗರೆಯು ತರತರದ ವಾದ್ಯ ಸಂಭ್ರಮಗಳಿಂದ ಪುರಜನರು ಹಾಯನಲು ಸುರರು ಹೂ ಮಳೆಗರೆಯು ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆಯಿಡುವ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆಯಿಡುವ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕಂಡೆನಾ ಕಂಡೆನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ನರಸಿಂಹನ ಕಂಡೆನ ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಕಂಡ ಉದ್ದಂಡ ನರಸಿಂಹನ ಕಂಡೆನ ನರಸಿಂಹನ ಕಂಡೆನ ನರಸಿಂಹನ ಕಂಡೆನ ನರಸಿಂಹನ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ ವಿಠಲ ಸಾಕೋ ಪಂಢರಿ ವಿಠಲ ದೋಷಿಗಳೊಳಗೆ ಹಿರಿಯನು ನಾನು ದೋಷಿಗಳೊಳಗೆ ಹಿರಿಯನು ನಾನು ನಿರ್ದೋಷಿಗಳ ರಸು ನೀ ವಿಠಲ ನಿರ್ದೋಷಿಗಳ ರಸು ನೀ ವಿಠಲ ಸಾಸಿವೆಯಷ್ಟು ಭಕುತಿಯನರಿಯೇನೋ ಸಾಸಿವೆಯಷ್ಟು ಭಕುತಿಯನರಿಯೇನು ಶೇಷಶಯನ ಹರಿ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ ಸಾಕೋ ಪಂಢರಿ ವಿಠಲ ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿಸುವರೆ ವಿಠಲ ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿಸುವರೆ ವಿಠಲ ನವನವ ವಿಷಯಕ್ಕೆ ಹಿಕ್ಕುತ್ತಲೇ ಗಮನ ನವನವ ವಿಷಯಕ್ಕೆ ಹೆಗ್ಗುತ್ತಲೇ ಗಮನದ ಅವಸರ ಕಾಯೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠ್ಠಲ, ನೀ ಕರುಣಿಸೋ ವಿಠ್ಠಲ, ನಮ್ಮ ಸಾಕೋ ಪಂಢರಿ ವಿಠ್ಠಲ ವಿಠ್ಠಲ, ಸಾಕೋ ಪಂಢರಿ ವಿಠ್ಠಲ. ಛಾವಕೆ ಮಾಡುವೆ ಸಾವಿರ ತಪ್ಪನು ಕಾಯುದಯಾಂಬುದೇ ವಿಠಲ, ಛಾವಕೆ ಮಾಡುವೆ ಸಾವಿರ ತಪ್ಪನು ಕಾಯುದಯಾಂಬುದೇ ವಿಠಲ. ಶ್ರೀವರ ಪ್ರಸನ್ನ ವೆಂಕಟ ವಿಠಲ, ವಿಠಲ ವಿಠಲ ವಿಠಲ. ಶ್ರೀವರ ಪ್ರಸನ್ನ ವೆಂಕಟ ವಿಠಲ, ಜೀವಕ್ಕೆ ಹೊಣೆ ನೀ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ, ನೀ ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ, ನೀ ಕರುಣಿಸೋ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ ವಿಠಲ, ಸಾಕೋ ಪಂಢರಿ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ ವಿಠಲ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆಯದಿರೇನು ಫಲ. ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ, ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆಯದಿರೇನು ಫಲ. ಮಾತಾ ಪಿತರರ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ, ಮಾತಾ ಪಿತರರ ಬಳಲಿಸುವಾತನು ಯಾತ್ರೆಯ ಮಾಡಿದರೇನು ಫಲ. ಘಾತಕತನವನು ಬಿಡದೆ ನಿರಂತರ ಗೀತೆಯ ನೋದಿದರೇನು ಫಲ, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ, ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರೆದೇನು ಫಲ. ಕಪಟತನದಲ್ಲಿ ಕಾಡುವರೆಲ್ಲರೂ ಜಪಗಳ ಮಾಡಿದರೇನು ಫಲ, ಕುಪಿತ ಬುದ್ಧಿ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ? ಕಪಟತನದಲ್ಲಿ ಕಾಡುವರೆಲ್ಲರೂ ಜಪಗಳ ಮಾಡಿದರೇನು ಫಲ? ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ? ಪತಿಗಳ ನಿಂದಿಸಿ ಬೊಗಳುವ ಸತಿಯರು ವ್ರತಗಳ ಮಾಡಿದರೇನು ಫಲ? ಪತಿಗಳ ನಿಂದಿಸಿ ಬೊಗಳುವ ಸತಿಯರು ವ್ರತಗಳ ಮಾಡಿದರೇನು ಫಲ? ಅತಿಥಿಗಳೆಡೆಯಲಿ ಭೇದವ ಮಾಡಿ ಸದ್ಗತಿಯನ್ನು ಬಯಸಿದರೇನು ಫಲ? ಬೇವು ಬೆಲ್ಲದೊಳಿಡಲೇನು ಫಲ? ಹಾವಿಗೆ ಹಾಲೆರೆದೇನು ಫಲ? ಬೇವು ಬೆಲ್ಲದೊಳಿಡಲೇನು ಫಲ? ಹಾವಿಗೆ ಹಾಲೆರೆದೇನು ಫಲ? ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ? ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ? ಶ್ರೀನಿಧಿ ಪುರಂದರ ವಿಠಲನ ವಿಠಲ ವಿಠಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ? ಬೇವು ಬೆಲ್ಲದೊಳಿಡಲೇನು ಫಲ? ಹಾವಿಗೆ ಹಾಲೆರೆದೇನು ಫಲ? ಬೇವು ಬೆಲ್ಲದೊಳಿಡಲೇನು ಫಲ? ಹಾವಿಗೆ ಹಾಲೆರೆದೇನು ಫಲ? ಆ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ದಾಮೋದರ ಹರಿ ವಿಷ್ಣು ಮುಕುಂದ ದಾಮೋದರ ಹರಿ ವಿಷ್ಣು ಮುಕುಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಮತ್ಸ್ಯವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳಗಾಂತವನೇ ಮತ್ಸ್ಯವತಾರದೊಳಾಡಿದನೆ ಮಂದರಾಚಲ ಬೆನ್ನೊಳಗಾಂತವನೇ ಅಚ್ಚ ಸೂಕರನಾಗಿ ಬಾಳಿದನೆ ಅಚ್ಚ ಸೂಕರನಾಗಿ ಬಾಳಿದನೆ ಮದ ಹೆಚ್ಚೆ ಹಿರಣ್ಯಕನ ಸಿಳಿದನೆ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ದಾನವ ಬೇಡಿದನೆ ಕ್ಷತ್ರಕುಲವ ಬಿಡದೆ ಕ್ಷಯ ಮಾಡಿದನೆ ಬಲಿಯೊಳು ದಾನವ ಬೇಡಿದನೆ ಕ್ಷಾತ್ರಕುಲವ ಬಿಡದೆ ಕ್ಷಯ ಮಾಡಿದನೆ. ಜಲನಿಧಿಗೆ ಬಿಲ್ಲ ಹೂಡಿದನೆ, ಜಲನಿಧಿಗೆ ಬಿಲ್ಲ ಹೂಡಿದನೆ, ಕಾಮ ಕೊಲಿದು ಕೊಲ್ಲತಿಯೊಳು ಆಡಿದನೆ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ. ಸಾಧಿಸಿ ತ್ರಿಪುರರ ಗೆಲಿದವನೇ, ಪ್ರತಿವಾದಿಸಿ ಹಯವೇರಿ ನಲಿದವನೇ. ಸಾಧಿಸಿ ತ್ರಿಪುರರ ಗೆಲಿದವನೇ, ಪ್ರತಿವಾದಿಸಿ ಹಯವೇರಿ ನಲಿದವನೇ. ಭೇದದಿ ವಿಶ್ವವ ಗೆಲಿದವನೇ, ಭೇದದಿ ವಿಶ್ವವ ಗೆಲಿದವನೇ. ಬಾಣದಾದಿ ಕೇಶವ ನಮಗೊಲಿದವನೇ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ದಾಮೋದರ ಹರಿ ವಿಷ್ಣು ಮುಕುಂದ, ದಾಮೋದರ ಹರಿ ವಿಷ್ಣು ಮುಕುಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ, ರಾಮ ಗೋವಿಂದ ಹರೇ. ಕಳಂಕ ಚರಿತನ ಕಿಂಕರನೆನಿಸಿದಿ, ಲಂಕಾನಾಥನ ಬಿಂಕವ ಮುರಿದು. ಅಕಳಂಕ ಚರಿತನ ಕಿಂಕರನೆನಿಸಿದಿ, ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತೆ. ಪಂಕಜಾಕ್ಷಿಗೆ ಅಂಕಿತ ದುಂಗುರವಿತ್ತೆ ಶಂಕೆಯಿಲ್ಲದೆ ನೀ ಲಂಕೆಯ ದಹಿಸಿದೆ ಶಂಕೆಯಿಲ್ಲದೆ ನೀ ಲಂಕೆಯ ದಹಿಸಿದೆ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ಕುಲದಿ ನಿಸ್ಸೀಮ ಮಹಿಮ ನೆನೆಸಿ ತಾಮಸ ಬಕನ ನಿರ್ಧೂಮವ ಮಾಡಿದೆ ಸೋಮಕುಲದಿ ನಿಸ್ಸೀಮ ಮಹಿಮ ನೆನೆಸಿ ತಾಮಸ ಬಕನ ನಿರ್ಧೂಮವ ಮಾಡಿದೆ ಕಾಮಿನಿ ಮೋಹಿಸೆ ಪ್ರೇಮದಿ ಸಲಹಿದೆ ಕಾಮಿನಿ ಮೋಹಿಸೆ ಪ್ರೇಮದಿ ಸಲಹಿದೆ ತಾಮರ ಸಾಕ್ಷನ ಪ್ರೇಮವ ಪಡೆದೆ ತಾಮರ ಸಾಕ್ಷನ ಪ್ರೇಮವ ಪಡೆದೆ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ವೇದವ್ಯಾಸರ ಸೇವೆಯ ಮಾಡಿ ಮೋದದಿಂದ ಬಹು ವಾದಗಳಾಡಿ ವೇದವ್ಯಾಸರ ಸೇವೆಯ ಮಾಡಿ ಮೋದದಿಂದ ಬಹು ವಾದಗಳಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ಅಧಮ ಶಾಸ್ತ್ರಗಳ ಹೋಮವ ಮಾಡಿ ವಿಜಯ ವಿಠಲ ವಿಠಲ ವಿಜಯ ವಿಠಲ ವಿಠಲ ಸೇವಕನೆನಿಸಿದಿ ವಿಜಯ ವಿಠಲನ ಸೇವಕನೆನಿಸಿದಿ ಭಾರವೇ ಭಾರತಿ ರಮಣ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ನಿನಗೆ ನಾ ಭಾರವೇ ಭಾರತಿ ರಮಣ ಸಾಧನ ಸಕಲವು ನಿನ್ನಾನಂದ ಸಾಧನ ಸಕಲವು ನಿನ್ನಾನಂದ ಗೋವಿಂದ ನಿನ್ನಾನಂದ ಗೋವಿಂದ ನಿನ್ನಾನಂದ

ಉತ್ತಮರ ಸಂಗ ಎನಗೆ ತೋಸಲಗು, ಉತ್ತಮರ ಸಂಗ ಎನಗೆ ತೋಸಲಗು. ಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಉತ್ತಮರ ಸಂಗ ಎನಗೆ ತೋಸಲಹು, ಉತ್ತಮರ ಸಂಗ ಎನಗೆ ತೋಸಲಹು. ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ, ನರಸಿಂಹನ ಕಂಡೆನ ತಂಡ ತಂಡದ ಹಿಂಡು ದೈವ, ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ, ನರಸಿಂಹನ ಕಂಡೆನ ನರಸಿಂಹನ. ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯ ಕಿಡಿ ಕಿಡಿಸೆ ನುಡಿ, ಎಡಗಲೊಡನೆ ಮುಡಿ ಬಿಡಿದು ಗುಡುಗುಡಿಸಿ ಕಂಬದಲ್ಲಿ ಧಡ ಧಡ ಸಿಡಿಲು ಸಿಡಿಯ ಕಿಡಿ ಕಿಡಿಸೆ ನುಡಿ, ಎಡಗಲೊಡನೆ ಮುಡಿ ಬಿಡಿದು ಗಡ ಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರೆ ಹಿಡಿ ಹಿಡಿದು ಹಿರಣ್ಯಕನ ಕೊಡೆಯಲ್ಲಿ ಕೆಡಹಿದನ ಕಂಡೆನ, ಕಂಡೆನ ತಂಡ ತಂಡದ ಹಿಂಡು ದೈವ, ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ, ಕಂಡೆನ ನರಸಿಂಹನ ಕಂಡೆನ. ಅಳಿಸಿ ಅರಿಶಿರವ ಸರ ಸರ ಸೀಳಿ ಪರಿ ಪರಿಯಲಿ, ಚರ್ಮ ಎಳೆದೆಳೆದು ಎಲುಬು ಉರದೊಳಪ್ಪಳಿಸಿ, ಅರಿಶಿರವ ಸರ ಸರ ಸೀಳಿ ಪರಿ ಪರಿಯಲಿ, ಚರ್ಮ ಎಳೆದೆಳೆದು ಎಲುಬು, ನರ ನರವನ್ನು ತೆಗೆದು ನಿರ್ಗಲಿತ ಶೋಣಿತ ಸುರಿಯ, ನರವನ್ನು ತೆಗೆದು ನಿರ್ಗಲಿತ ಶೋಣಿತ ಸುರಿಯ, ಹರಿಹರಿದು ಕರುಳ ಕೊರಳೊಳಗೆ ಇಟ್ಟವನ ಕಂಡೆನ ತಂಡ ತಂಡದ ಹಿಂಡು ದೈವ, ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನ, ಕಂಡೆನ ತಂಡ ತಂಡದ ಹಿಂಡು ದೈವ, ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನ, ನರಸಿಂಹನ ಕಂಡೆನ. ಜನರು ಹಾಯನಲು ಸುರರು ಹೂ ಮಳೆಗರೆಯ ತರತರದ ವಾದ್ಯ ಸಂಭ್ರಮಗಳಿಂದ ಪುರ ಜನರು ಹಾಯನಲು ಸುರರು ಹೂ ಮಳೆಗರೆಯ ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆಯಿಡುವ ಹರಿಹರಿಯ ಶರಣೆಂದು ಸ್ತುತಿಸಿ ಶಿಶು ಮೊರೆಯಿಡುವ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕರುಣಾಳುಕಾಗಿ ನೆಲೆಯಾದಿ ಕೇಶವನ ಕಂಡೆನಾ ಕಂಡೆನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಬುತ್ತಂಡ ನರಸಿಂಹನ ಕಂಡೆನಾ ನರಸಿಂಹನ ಕಂಡೆನಾ ಕಂಡೆನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪು ಗಂಡ ಉದ್ದಂಡ ನರಸಿಂಹನ ಕಂಡೆನಾ ನರಸಿಂಹನ ಕಂಡೆನಾ ನರಸಿಂಹನ ಕಂಡೆನಾ ನರಸಿಂಹನ ಕಂಡೆನಾ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ ನೀ ಕರುಣಿಸೋ